ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ನಿರೀಕ್ಷಿತ. ಕೆಲವೊಮ್ಮೆ ಗುಡುಗು ಸಹಿತ ಮಳೆಯಾಗಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಸಮಸ್ಯೆ ಪರಿಹಾರಕ್ಕೆ ವಿಧಾನಮಂಡಲಗಳು ವೇದಿಕೆಯಾಗಬೇಕು, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ. ರಾಜ್ಯ ವಿಧಾನಮಂಡಲ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿ ನಂತರ ಮೀಸಲಾತಿ ಹೆಚ್ಚಳ ನಿರ್ಧಾರಕ್ಕೆ ಸೂಕ್ತ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಅಂಕೋಲಾದ ದೇವು ದಕ್ಕಪ್ಪ ಗುನಗ. ಈಗ ನಮ್ಮ ಜೊತೆಯಲ್ಲಿ ದೇವು ದಕ್ಕಪ್ಪ ಗುನಗ ಅವರಿದ್ದಾರೆ. ಇವರು ಅಂಕೋಲಾ ತಾಲೂಕಿನ ಹೊನ್ನೆಬೈಲ್ ಗ್ರಾಮದವರು. ಈಗ ಹೆಚ್ಚು ಕಡಿಮೆ 66 ವರ್ಷ ಮೇಷ್ಟ್ರಾಗಿದ್ದವರು. ಈಗ ರಿಟೈರ್ಡ್ ಆಗಿದ್ದಾರೆ, ಸಂಪೂರ್ಣವಾಗಿ ಕೃಷಿಯೊಳಗೆ ತೊಡ್ಕೊಂಡಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ಗುನಗ ಅವರೇ. ನಾನು ಶಿಕ್ಷಕನಾಗಿ ಸಾಮಾನ್ಯ 20 ವರ್ಷ ಸರ್ವಿಸ್ ಮಾಡಿ ಇವತ್ತು ಪೆನ್ಷನ್ ಆಗಿದ್ದೇನೆ. ಈಗ ಪೂರ್ತಿ ಕೃಷಿಯಲ್ಲಿ ತೊಡ್ಕೊಂಡಿದ್ದೇನೆ. ಯಾಕೆಂದ್ರೆ ನಾವು ಹಿಂದಿನಿಂದಲೂ ನಮ್ಮ ತಂದೆ ತಾಯಿಗಳೆಲ್ಲ ಕೃಷಿಯಲ್ಲಿ ಬೆಳಗಿದವರು. ನಾವು ಮೊದಲೆಲ್ಲ ಭತ್ತ ಪಾಂಡ್ಯ, ಅದರಲ್ಲಿ ಸಣ್ಣ ಪಾಂಡ್ಯ, ದೊಡ್ಡ ಪಾಂಡ್ಯ, ಹಳ್ಳಗ, ಅಜ್ಜಿಗ, ರಂಗೋನು, ಇವೆಲ್ಲ ಭತ್ತಗಳು ಮೊದಲೇ ಇಲ್ಲಿ ವಾಡಿಕೆಯಲ್ಲಿ ಬಿತ್ತನೆ ಮಾಡುವಂಥದ್ದು. ಇವೆಲ್ಲ ಮಳೆ ಆಶ್ರಿತ ಆದ್ರಿಂದ ಅವನ್ನ ಮಾಡ್ತಿದ್ರು. ಇತ್ತಿತ್ತಲಾಗಿ ಹೊಸ ಹೊಸ ಬೀಜ ಬಂತು. ಹೊಸ ಬೀಜ ಬಂದ ಮೇಲೆ ಆ ಹಳೆಯ ತಳಿಗಳು ಮೂಲೆ ಗುಂಪಾಗ್ತಾ ಬಂದು, ಯಾಕೆಂದ್ರೆ ಅದು ಬೆಳೆ ಬರುವುದು ಕಡಿಮೆ ಅಂತ ತಿಳ್ಕೊಂಡ್ರು ಜನರು. ಈಗ ಹೊಸ ತಳಿ ಬಂದದಕ್ಕೆ ಭತ್ತ ಜಾಸ್ತಿ ಆಗ್ತದೆ. ಹೆಚ್ಚಾಗಿ ನಮ್ಮ ಊರಿನಲ್ಲಂತೂ ಒಂದು ಕಡ್ಡಿ ಅದರಲ್ಲಿ 837 ತಳಿ ಫಸ್ಟ್ ಬಂದದ್ದು. ಅದಕ್ಕೆ ಮರಳಾದ್ರಂದ್ರೆ ಜನರು ಅಷ್ಟಿಷ್ಟಲ್ಲ. ಆಮೇಲೆ 22-33 ಬಂತು ನೀಲಿ ಬಣ್ಣದ ಎಲೆ. ಅದಕ್ಕಂತೂ ಮರಿ ಬಿಡುದಂದ್ರೆ ಲೆಕ್ಕ ಇಲ್ಲ. ಅದು ಎಷ್ಟೊಂದು ಸಾಮಾನ್ಯ 20ರಿಂದ ಮೇಲೆ ಅದು ನಾವು ಮಾಡ್ದಂಗಿದೆ. ಯಾಕೆಂದ್ರೆ ನಾನು ಈಗ ಹೊಸ ಒಂದು ಪ್ರಯೋಗ ಮಾಡಿದ್ದೇನೆ. ಈ ಎರೆಗೊಬ್ಬರ ತಯಾರಿಸಿ ಆ ಎರೆಗೊಬ್ಬರದಲ್ಲಿ ಸುಪ್ಪಲ ಮತ್ತು ಯೂರಿಯಾವನ್ನ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಮಿಶ್ರಣ ಮಾಡಿ ಅದನ್ನ ನಾಟಿ ಮಾಡಿದ 8ನೇ ದಿನಕ್ಕೆ ಅದಕ್ಕೆ ಮೇಲು ಗೊಬ್ಬರವಾಗಿ ಕೊಡ್ತಾ ಇದ್ದೇನೆ. ಆ ಗೊಬ್ಬರ ಕೊಟ್ಟದ್ರಿಂದ ಮರಿ ನಮ್ದಕ್ಕೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಮತ್ತೆ 8 ದಿವಸದ ಮೇಲೆ ಯೂರಿಯಾ ಗೊಬ್ಬರ ಕೊಡ್ತೇನೆ. ಮೇಲು ಗೊಬ್ಬರ ಬಹಳಷ್ಟಲ್ಲ, ನಂತರ ಮತ್ತೆ 8 ದಿವಸಕ್ಕೆ. ಈಗ ಮೊನ್ನೆ ಒಂದು ಸಲ ಕೊಟ್ಟಿದ್ದೇನೆ. ಎಲ್ಲರೂ ಯಾಕೆ ಕೊಡ್ತೀವೋ ಅಂತ ಕೇಳಿದ್ರು. ಆದ್ರೂ ಇರಲಿ ಅಂತ ಹೇಳಿ ಅದು ಎಲ್ಲರಿಗೂ ಆ ಗೊಬ್ಬರವನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಕೊಟ್ಟು ಬಿಟ್ರೆ ಸುಟ್ಟೆ ಹೋಗ್ಬೋದು. ನಾನು ಅಷ್ಟೇ ವೇಗವಾಗಿ ಹೋಗಬೇಕು, ಅಷ್ಟೇ ಪ್ರಮಾಣದಲ್ಲಿ ಕೈನಿಂದ ಗೊಬ್ಬರವನ್ನು ಕೊಡಬೇಕು. ಹೀಗೆ ಮಾಡಿದ್ರೆ ಅದು ಯಾಕೆ ಹಾಗಾಗ್ತದೆ ಅಂತ ಹೇಳಿದ್ರೆ, ಎಲ್ಲೆಲ್ಲ ತಗ್ಗಿದೆಯಲ್ಲ, ಎತ್ತರ ಬಂದದ ಬಿಡಿ, ತಗ್ಗು ಇದೆಯಲ್ಲ ಸಸಿ, ಅಲ್ಲಿ ಈ ಗೊಬ್ಬರ ತಿಂದು ಒಂದೇ ಲೆವೆಲ್ ಆಗ್ಬಿಡ್ತದೆ, ತೆನೆನು ದೊಡ್ಡಕ್ಕಾಗಿಯೇ ಬರ್ತದೆ. ಹಾಗಾಗಿ ನಾನು ಮೇಲ್ಗೊಬ್ಬರವಾಗಿ, ಈಗ ಮೊನ್ನೆ ತೋಟಗಾರಿಕೆ ಇಲಾಖೆಯವರು ಬಂದ್ರು ಇಲ್ಲಿ ಮೀಟಿಂಗ್, ಅವಾಗ ಹೇಳಿದೆ ಮೇಲು ಗೊಬ್ಬರವಾಗಿ ಕೊಡ್ತೇನೆ ಅಂತ, ಕೊಡಿ ಅಂತ ಹೇಳಿದ್ರು. ಈಗ ನಾನು ಹೆಚ್ಚಾಗಿ ಒಂದು ಕಡ್ಡಿ ಒಂದು ಬ್ಯಾಗ್ ತರಿಸಿದೆ, ಈ ವರ್ಷ ಹೋದರ್ಸ ಎರಡು ಬ್ಯಾಗ್ ತರಿಸಿದೆ, ಮತ್ತೆ ಜಯ ಒಂದು ಬ್ಯಾಗ್ ತರಿಸಿದೆ ನಮ್ದು, ಮತ್ತೆ ಸಂಕರ್ಪನಾಮ ಅಂತಿದೆ ಬರೀಕ್ ಭತ್ತ, ಈ ಸೋನಾ ಮಸೂರಿ ಇದೆಯಲ್ಲ ಸೇಮ್ ಅದು, ಆ ಬೆಣತಕ್ಕಿ ಮಾಡ್ಲಿಕ್ಕೆ ಊಟಕ್ಕೂ ಅಷ್ಟೇ ಚೆನ್ನಾಗಿದೆ, ಹಾಗೆ ಅದು ಮಾಡ್ತಾ ಇದ್ದೇನೆ, ನನಗೆ ಊಟಕ್ಕೆ ಸಾಕಾಗ್ತದೆ. ಈಗ ಇಷ್ಟು ನಾನು ಕೃಷಿಕನಾಗಿ ಕೆಲಸ ಮಾಡಿದ್ದು. ಮತ್ತೆ ನಾವು ಉಪ ಕಸುಬಾಗಿ ಎರೆ ತೊಟ್ಟೆ ಮಾಡಿದೆ ಎರಡು, ಕೃಷಿ ಇದರಿಂದ ಬಂದಿದ್ದು ಅದು, ಒಂದು ತೊಟ್ಟಿ ಬಂದಿದ್ದ, ಅದು 3-8 ಬಂದಿದ್ದಾಗಿತ್ತು. ನಾನು ಅದನ್ನು ದೊಡ್ಡ ಮಾಡಿದ್ದೇನೆ, ನನ್ನ ಕೈಯಿಂದ ಸ್ವಲ್ಪ ರೊಕ್ಕ ಹಾಕಿ 4-8 ಮಾಡಿದ್ದೇನೆ, ಹೈಟ್ 2 ಮಾಡಿದ್ದೇನೆ, ಮತ್ತೆ ಒಂದಲ್ಲ. ಯಾಕೆ ಅಂತ ಕೇಳಿದ್ರು ಸಿರಿಸಿಯಿಂದ ಬಂದ ಇವರು, ಮರಿ ಸರ್ ಮರಿ ಏನ್ ಮಾಡೋದು, ಒಂದು ತೊಟ್ಟೆಯಿಂದ ಮರಿ ತೆಗೆದಾಗ ಆ ಮರಿಯನ್ನ ಎಲ್ಲಿ ಇಟ್ಕೊಳ್ಳೋದು, ಹಾಗಾಗಿ ನಾನು ಈ ತೊಟ್ಟೆಯಿಂದ ಮರಿ ತೆಗೆದಾಗ ಇನ್ನೊಂದು ತೊಟ್ಟೆಗೆ ಬಿಡ್ಲಿಕ್ಕೆ ಆಗ್ತದಲ್ಲ, ಅಲ್ಲಿ ತರಗು ಸೊಪ್ಪು ಎಲ್ಲ ಹಾಕಿ ಇದಕ್ಕೆ ಬಿಡ್ಲಿಕ್ಕೆ ಆಗ್ತದೆ, ಇದು ತೆಗೆದಾಗ ಇದಕ್ಕೆ ಹಾಕ್ಲಿಕ್ಕೆ ಆಗ್ತದೆ, ಹಾಗಾಗಿ 2 ಮಾಡಿದ್ದೇನೆ. ಅದನ್ನ ನಾನು ಹೆಚ್ಚಾಗಿ ಮಾರಾಟ ಮಾಡೋದಿಲ್ಲ, ನನ್ನ ಕೃಷಿ ಭೂಮಿಗಾಗಿ ಬೆಳೆಸ್ತಾ ಇದ್ದೇನೆ. ಇದ ಮೇಲಾಗಿ ಮಲ್ಲಿಗೆ, ನಮ್ದು ಈ ಮಲ್ಲಿಗೆ ಅಲ್ಲ, ಊರ್ ಮಲ್ಲಿಗೆ ಅಲ್ಲ ಇದು, ಭಟ್ಕಳ ಮಲ್ಲಿಗೆ ಅಂತ. ಭಟ್ಕಳ ಮಲ್ಲಿಗೆ ಗಿಡವನ್ನ ಕೃಷಿ ಮಾಡಿ ಅಬ್ರೆಕ್ ಪ್ಯಾಕ್ ನಲ್ಲಿ ತುಂಬಿ ಮಾರಾಟ ಮಾಡ್ತಿದ್ದೆ, ಅದರಿಂದ ನನಗೆ ಸ್ವಲ್ಪ ಖರ್ಚಿಗೂ ಏನೋ ಹುಡ್ತದೆ. ಅದರ ಹೊರತಾಗಿ ನಮ್ದು ಜಾಜಿ ಇದೆ, ಕೆಂಪು ಜಾಜಿ, ಬಿಳಿ ಜಾಜಿ ಇದೆ, ಬಿಳಿ ಹೂವೇ ಬಿಳಿ. ಈ ಮಾವಿನ ಗಿಡ ಗ್ರಾಫ್ಟ್ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ, ಈಗ ವಿ ಕಸಿ, ಜಾಯಿಂಟ್ ಕಸಿ, ಕಣ್ಣು ಕಸಿ ಇವೆಲ್ಲ. ಯಾಕಂದ್ರೆ ನಾನು ಓದ್ಬೇಕಾದ್ರೆ 5 ನೀತಿಯಲ್ಲಿ ಅದೊಂದು ವಿಜ್ಞಾನದಲ್ಲಿ ಒಂದು ಟಾಪಿಕ್ ಇತ್ತು ಕಸಿ ಬಗ್ಗೆ, ಮಾವಿನ ಕಸಿ ಹೂವಿನ ಕಸಿ ಎಲ್ಲ. ಹಾಗಾಗಿ ನಂಗೆ ಅದರ ಅನುಭವ ಇದೆ, ಬೇರೋ ಇಂದ ಕೇಳ್ಕೊಂಡೆ ಮಾಡಿದ್ದಲ್ಲ ಇದು, ನಾನು ಸ್ವಂತ ತಿಳ್ಕೊಂಡು ಮಾಡಿದ್ದು. ಹಾಗಾಗಿ ನಾನು ಈ ಕೃಷಿಯನ್ನ ಆಗಾಗ ಮಾಡ್ತಾ ಇರ್ತೇನೆ. ಈಗ ನಂಗೆ ಆರಾಮ ಇಲ್ಲದ್ರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದ್ರ ಒಂದು 10 ಗಿಡನಾರು ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸಣ್ಣ ಸಣ್ಣ ಗಿಡ ರೆಡಿ ಮಾಡ್ತಾ ಇದ್ದೇನೆ, ಬೇಸಿಗೆ ಜನವರಿ ಪೇಪರ್ದಲ್ಲಿ ಕಟ್ಟೋದು, ಆಮೇಲೆ ಆಗಸ್ಟ್ಗೆ ಕಟಿಂಗ್ ಮಾಡೋದು. 4 ಗಿಡದ ಮೇಲೆ ಉಳಿಬೇಕದು, ಯಾಕೆಂದ್ರೆ ಜಾಯಿಂಟ್ ಆಗ್ಬೇಕಲ್ಲ, ಜಾಯಿಂಟ್ ಆಗ್ಬೇಕಂತ ಹೇಳಿ 4 ಗಿಡದ ಮೇಲೆ ಇಡ್ತಿದ್ದು, ಆಮೇಲೆ ಕಟಿಂಗ್ ಮಾಡಿ ಮತ್ತೆ ನೀರ್ ಹಾಕ್ತಾ ಉಳಿಬೇಕು. ಇದ್ರೆ ಏನಾಗ್ತದೆ, ಆ ಜಾಯಿಂಟ್ ಏನಾದ್ರು ಬಿಟ್ಟು ಕತ್ತೋಗ್ಬಿಟ್ರೆ ನಮ್ಮ ಹೆಸರು ಹಾಳಾಗ್ತದೆ. ಈಗ ಇದ್ದಾರು ಬೇರೆ ಬಂದ ಮೇಲೆ ನಾವು ಕೊಡೋದು, ಅದು ಮಲ್ಲಿಗೆ ಅದು ಬೇರೆ ಬಂದು ಚಂದಾಗ ಬೆಳಕಂಡ ಮೇಲೆ ಅದಕ್ಕೆ ಮತ್ತೆ ನಾವು ಆಕಳ ಗಜ್ಜಲು ಇವೆಲ್ಲ ಅದಕ್ಕೆ ಹಾಕಬೇಕಾಗ್ತದೆ. ಚಿಗುರು ಬಂದು ಒಳ್ಳೇದಾಗಿ ಬೆಳಕಂಡ್ಬಿಟ್ರೆ ನಾವು ಅದನ್ನ ಚಲೋ ರೇಟ್ಗೆ ಮಾರ್ಕತ್ತೆ. ಅದರಿಂದ ನಾನು ಫಸ್ಟ್ ಮಾಡಿದಾಗ ಒಂದು ಪಂಪ್ ತಗೊಂಡಿದ್ದೇನೆ, ಪಂಪು ಪೈಪು ಎಲ್ಲ ತಗೊಂಡಿದ್ದೇನೆ, ಅದರಿಂದ ಅದು ಮಾರಾಟ ಮಾಡಿ ಅದರ ಹಣದಿಂದ ತಗೊಂಡಿದ್ದೇನೆ. ಈಗ ಅದನ್ನೇ ನಾವು ಮಳೆ ಗಿಳೆ ಇಲ್ಲ ಆಗ್ಬಿಟ್ರೆ ಪಂಪ್ ಚಾಲು ಮಾಡ್ಬಿಡ್ತೇವೆ. ಈಗ ನಮ್ಮ ಕೃಷಿಯಲ್ಲಿ ನಮ್ಗೆ ಏನು ಬೇಕು ಅವನ್ನೆಲ್ಲ ತಗೊಂಡ್ಬಿಟ್ಟಿದೆ. ಲೈನ್ ನೆಟ್ಟಿ ಮಾಡ್ಬೇಕಂತ ಹೇಳಿಬಿಟ್ರೆ ಮತ್ತೆ ಬೇರೆ ಮನೆಗೆ ಹೋಗ್ಬೇಕಾಗಿಲ್ಲ, ಇದು ದಾರ ಇಲ್ಲೇ ಇದೆ. ಅದು ರೆಂಟೆ ಹೊಡಿಬೇಕಾದ್ರೆ ಆ ಕಳೆ ತೆಗೆಯುವಂತ ಯಂತ್ರ ಎಲ್ಲ ತಗೊಂಡೋಗಿದೆ. ಕೊಟ್ಟಿಗೆ ದನ ಕಟ್ಟಿ ಹುಲ್ಲು ಹಾಕಬೇಕಾದ್ರೆ ಅದು ತೋಡ್ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಬೇರೆಯವರಿಗೆಲ್ಲ. ನಮ್ಗೆ ಏನು ಹೇಳೋದು, ಎಲ್ಲ ಕರೆಕ್ಟ್ ಆಗಿ ಮಾಡ್ಬಿಟ್ಟು. ಇಲ್ಲಿ ಗೊಬ್ಬರ ಗ್ಯಾಸ್ ಇದೆ, ಗೊಬ್ಬರ ಗ್ಯಾಸ್ ಪ್ರಥಮವಾಗಿ ಧರ್ಮಸ್ಥಳ ಸಂಘ ಬಂದ ಮೇಲೆ ಒಳ್ಳೆ ಸುಪ್ರಯೋಜನ ಆಗಿದ್ರು, ಮಾಡ್ಕೊಂಡು ತೋರಿಸ್ಬೇಕು ನೀವು ಅಂತ ಹೇಳಿ ನಮಗೆ ಫಸ್ಟ್ ಕೊಟ್ರು ಗೊಬ್ಬರ ಗ್ಯಾಸ್. ಇಂದು ಇದೆ, ಅದರಿಂದ ಗ್ಯಾಸ್ ಅನ್ನ ಬಳಸ್ತಾ ಇದ್ದೇವೆ. ಕಟ್ಟಿಗೆ ಕಡಿಮೆ, ಗ್ಯಾಸ್ ಎಷ್ಟು ಸಗಣಿ ಹಾಕ್ತಾರೆ ದಿನ? ದಿನ ಒಂದು ಬುಟ್ಟಿ. ಫಸ್ಟ್ ಮಾತ್ರ ನಾವು ಹೊರಗಟ್ಟಲೆ ಹಾಕಬೇಕಾಗ್ತದೆ. ಸಾಮಾನ್ಯ ಒಂದು ರಿಕ್ಷಾ ಬೇಕಾವು, ಟೈರಿಂಗ್ ರಿಕ್ಷಾ ಫಸ್ಟ್, ಆಮೇಲೆ ದಿನ ದಿನ ಒಂದು ಬುಟ್ಟಿ ಹಾಕಿದ್ರೆ ನಮ್ಮ ಮನೆಗೆ ಎಷ್ಟು ಬೇಕೋ. ಈಗ ಹೆಚ್ಚು ಗ್ಯಾಸ್ ಬೇಕಾದ್ರೆ ಹೆಚ್ಚು ಸಗಣಿ ಹಾಕು. ಈಗ ನಮ್ಮ ಹಬ್ಬ ಗಿಬ್ಬ ಬಂದ್ರೆ 2 ಬುಟ್ಟಿ ಹಾಕಿದ್ರೆ ಹಬ್ಬಕ್ಕೆ ಎಷ್ಟು ಬೇಕು ಗ್ಯಾಸ್? ಕಟ್ಟಿಗೆ ನಾವು ಕಟ್ಟಿಗೆ ಹೋಗುದೇ ಇಲ್ಲ, ಈಗ ಎಲ್ಲ ಗ್ಯಾಸ್. ಈಗ ಅದು ಪೈಪ್ ಏನೋ ಸ್ವಲ್ಪ ಇದಾಗಿ ಸರಿ ಮಾಡಿದೆ. ಅಡಿಗೆ ಮಾತ್ರ ಗ್ಯಾಸ್ ಅಲ್ಲಿ ಮಾಡ್ತೀರಿ? ಹೌದು, ಬೆಣತಕ್ಕಿ ಮಾತ್ರ, ಯಾಕೆ ಕುಚಿಗೆ ಅಕ್ಕಿಗೆ ಗ್ಯಾಸ್ ಜಾಸ್ತಿ ಬೇಕಾದ್ರೆ ಅದೊಂದು ಕಟ್ಟಿಗೆಲ್ಲ ಮಾಡ್ತಾರೆ. ಗಂಜಿ ಲೈಟ್ ಏನು ಹಚ್ಚಲ್ಲ? ಲೈಟ್ ಹಚ್ಚಲ್ಲ. ಈಗ ಸೋಲಾರ್ ಲೈಟ್ ತಕೊಂಡಿದ್ದೇವೆ, ಕರೆಂಟ್ ಇದೆ. ಎಷ್ಟು ಲೈಟ್ ತಗೊಂಡ್ರಿ? 4 ಲೈಟ್. ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 2.5 ಇದೆ ಭೂಮಿ, ಅದರಲ್ಲಿ ಭತ್ತ ಹೆಚ್ಚಿಗೆ, ಇದು ಪೂರ್ತಿ ಗ್ಯಾರು ಮಾವು. ಇಲ್ಲಿ ಮೊದ್ಲೇ ಏನ್ ಮಾಡ್ತೇವೆ ನಾವು, 7 ಗೊಣಬೆ ಹಾಕ್ತಿದ್ದು ಭತ್ತನೆ. ಈಗೆಲ್ಲ ತೆಂಗಿನ ಗಿಡ ಹಾಕಿದ್ವಲ್ಲ, ಇದು ಇದಾಯ್ತು. ಈಗ ಅಲ್ಲಿ ಕೆಳಗಡೆ ಎಲ್ಲ ಭತ್ತ ಹಾಕ್ತೀವಿ. ಭತ್ತ ಮನೆಗೆ ಮತ್ತು ಮಾರಾಟಕ್ಕೆ ಎರಡಕ್ಕೂ ಬರ್ತಾ? ಹೆಚ್ಚಾದ್ರೆ ಮಾತು ಮಾಡ್ತೇವೆ. ಈಗ ನಮಗೆ ಊಟಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಅಕ್ಕಿ ಮಾಡಿಸ್ಕೊಳ್ಬಿಡ್ತೇವೆ. ನಮ್ಗೆ ಗೊತ್ತಾಗ್ತಾ ಇಲ್ಲ, ಓ ಇಷ್ಟು ಭತ್ತ ಆಗಿದೆ, ಇದರಲ್ಲಿ ನಮ್ಗೆ ಊಟಕ್ಕೆ ಇಟ್ಟು ಸಾಕು. ಉಳಿದನ್ನ ಅದು ಒಂದು ಕಡೆನೆ ಮಾಡೋದು, ಅದು ಸ್ವಲ್ಪ ಹೀಟ್ ಆತದ. ಈ ನಮ್ದು ಸಂಕಲ್ಪ ನಾಮಲ ಹೇಳದ್ನಲ್ಲ, ಬಹಳ ತಂಪು. ಈಗ ನಾನು ಈ ಸಲ ಅಜ್ಜಿಗೆ ಮಾಡಿದ್ದೇನೆ ಒಂದು ಗದ್ದೆಗೆ, ಅದನ್ನೇ ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಹ್ಯಾಂಗ ಭತ್ತ ಮಾಡೋಕಾಗುದಿಲ್ಲ ನನ್ನದು. ಭತ್ತ ಮಾಡಬಹುದು ಈಗ ನಾವು ಒಟ್ಟು ಕರೆಕ್ಟ್ ಆಗಿ ನಾಟಿ ಮಾಡಿದ್ರೆ ಇದ್ರಷ್ಟು ಮಾಡೋಕಾಗದಿರು ಸಾಮಾನ್ಯ ಮಾಡಬಹುದು ಅನಿಸ್ತದೆ ನನಗೆ. ಅಂದ್ರೆ ಲೋಕಲ್ ತಳಿನ ಲೋಕಲ್ ತಳಿನ ಮಾಡ್ಬೇಕಂಬುದು. ಈಗ ಬೆಂಗಳೂರದಲ್ಲಿ ಸಹಿತವಾಗಿ ಹೊನ್ನೆ ಬೈಲು ಊರು ಪೂರ ಲೋಕಲ್ ತಳಿನೇ ಅಂತ ಬರ್ತಾ ಇದೆ. ಎಲ್ಲರೂ ಬೆಳೀತಾರ ಎಲ್ಲರೂ ಬೆಳೆದಾಯ್ತು ಮೊದ್ಲ. ಈಗ ಈಗ ಇದ್ದ ಬಂತಲ್ಲ ಹೈಬ್ರಿಡ್ ಒಂದ್ ಕಡ್ಡಿ ಒಂದೊಂದು ಮನೇಲಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದಾರೆ ಸಣ್ಣ ಪಾಂಡೆ ಅಂತ ಹೇಳುದು. ಅದು ಮಕ್ಕಿ ಭೂಮಿಗೆ ಬರ್ತದೆ ಮಳೆ ಬೀಳಿ ಬೀಳದೆ ಇರಲಿ ಬಂದ್ಬಿಡ್ತು. ಹಂಗಾಗಿ ಸಣ್ಣ ಪಾಣೆ ಮಾತ್ರ ಇಟ್ಕೊಂಡ. ಈಗ ನಾನು ಅಜ್ಜಿಗ ಅಂತ ಹೇಳೋದು ನಮ್ದು ಮೊದ್ಲಿಂತ ಮಾಡ್ತಿದ್ದ ತಳಿ ಆಗಿತ್ತು ಅದು ಇಲ್ಲಿ ನಮ್ಮ ಭೂಮಿಗೆ. ಒಂದ್ ಕಡೆ ಇದು ಬಂದ ಕೊಳಗ ಕೊಳಗ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಕೆಜಿ ಆಗುತ್ತದೆ? ಎರಡೂವರೆ ಕೆಜಿ ಆಗ್ತದೆ. ಅದ್ರ ಅದು ಆ ಭತ್ತ ಕೊಟ್ರೆ ಅಲ್ಲಿ ಬೇಯಿಸ್ಲಿಕ್ಕೆ ಆಗುದಿಲ್ಲ. ನಾವು ಇಲ್ಲಿ ಬೇಯಿಸ್ಕೊಂಡೇ ಮಾಡ್ಕೊಂಡ್ ಬರ್ಬೇಕಂತ. ಅಲ್ಲಿ ಟ್ಯಾಕಿ ಹಾಕ್ಬೇಕಾದ್ರೆ ಸಾಮಾನ್ಯ ಎರಡು ಕಾಡಿಯಾರು ಬೇಕಾಗ್ತದೆ ಆ ಟ್ಯಾಂಕಿಗೆ. ಹಂಗಾಗಿ ನಾವು ಇಲ್ಲಿ ಬೇಯಿಸ್ಕೊಂಡು ಕುಟ್ಕೊಳ್ಬಹುದು. ಕುಟ್ಟಕ್ಕೆ ಈಗ ಒಣಕೆ ಇಲ್ಲಲ್ಲ. ನೀವು ಎಲ್ಲೇ ಹೋಗಿ ಒಣಕೆ ಇಲ್ಲ ಈಗ. ಎಲ್ಲಾದ್ರೂ ನಮ್ ಗೌಡ್ರ ಮನೆಗೆ ಒಂದೊಂದು ಒಣಕೆ ಇಟ್ಕೋತಾರೆ. ಯಾಕೆ ಮದುವೆ ಎಲ್ಲಿ ಬೇಕಾಗ್ತದ? ಎಲ್ಲಾ ಬಿಟ್ಟಕ್ಕೂ ಆಗುದಿಲ್ಲ, ಎಲ್ಲ ಇಟ್ಕೊಳ್ಲಿಕ್ಕೂ ಆಗುದಿಲ್ಲ. ಅಂದ್ರೆ ನಮ್ಮ ಹಳೆ ತಳಿಗಳು ಇದ್ವಲ್ಲ ದೇಹಕ್ಕೆ ಬಹಳ ಪುಷ್ಟಿ ಕೊಡ್ತಿದ್ವಿ. ಹಾ ಒಳ್ಳೇದು. ಧೂಳು ಮೊದ್ಲೆ ನಾವು ಸಣ್ಣಕ್ಕಿರ್ಬೇಕಾದ್ರೆ ಅವಾಗ ಅಂಬ್ಲಿ ಅದಂದ್ರೆ ಬಾಳ ಇದಾಗಿತ್ತು. ಹಾಗೆ ಈಗ ಹಬ್ಬ ಗಿಬ್ಬೆ ಎಲ್ಲ ಬಂದದ ಅದಕ್ಕಾಗಿ ಈ ಗೌಡ್ರು ಹಗಲಿಗೆ ಅನ್ನ ಮಾಡ್ಕೊಂಡು ತಿನ್ನೋದಿಲ್ಲ ಅಂತ ಹೇಳಿ ಒಂದೊಂದ್ ದಿವಸ ಅನ್ನ ಮಾಡ್ಕೊಂಡು ಊಟ ಮಾಡ್ಲಿ ಅಂತ ಹೇಳಿ ಬಂದದ್ದಿದ್ರು. ಆದ್ರೆ ಈಗ ಏನಾಗಿದೆ? ದಿನ ದಿನ ಅನ್ನ ಸಾರಿ ಕುಟ್ಟಿ ಮಾಡಿ ಅಂತ ಧೂಳಿನಿಂದ ರೊಟ್ಟಿ ಮಾಡ್ತಿದ್ರು. ಆಗ ಅವರು ಎಷ್ಟು ಗಟ್ಟಿಗರಾಗಿರ್ತಿದ್ರು. ಈಗ ಅವಲಕ್ಕಿ ಇಲ್ಲ, ಅವಲಕ್ಕಿ ಯಾವ್ದು ತೆಳ್ಳಗಿಂದು. ಆವಾಗ ದಪ್ಪ ಅವಲಕ್ಕಿ ನೀವು ನೋಡಿರ್ಬೇಕು ಸಣ್ಣಗಿರ್ಬೇಕಾರ. ಆ ಅವಲಕ್ಕಿ ಮಾರಾಟಕ್ಕೆ ಬರ್ತದೆ ದಿನ ದಿನ. ಆ ಅವಲಕ್ಕಿ ಅಂತ ಕಣ ತಿಂತಿದ್ರು. ಆ ಅವ್ರಿಗೆ ಬಲಗೈ ಹಿಡಿದ್ರೆ ನಾವು ಎಡಗೈಯಲ್ಲಿ ಬಲಗೈ ಹಿಡಿದ್ರೆ ತಪ್ಸ್ಕೊಳಕಾಗುದಿಲ್ಲ. ಹೇ ಏ ರಾಗಿ ತಿಂದ್ರಪ್ಪ ಅಂತಿದ್ರಂತೆ ತಮ್ಮಣ್ಣ ಮಾಸ್ತರು ಹೇಳ್ತಿದ್ರ. ಏ ಆ ಕುಳ್ಳ ತಳಿ ಹೋಗ್ಬಿಟ್ರೆ ಅವ ಹಿಡಿದು ಬಿಟ್ರೆ ನೀವು ತಪ್ಸ್ಕೊಳಕಾಗ ಅಂತ ಹೇಳ್ತಿದ್ರಂತೆ. ರಾಗಿ ಈಗ ರಾಗಿ ತಿಂತಿರು. ನಾವು ಮೊದ್ಲು ತಿನ್ನುವ ಆಹಾರಗಳೆಲ್ಲ ಪೌಷ್ಟಿಕರ ಆಗಿತ್ತು. ಈಗ ನೋಡಿ ಮೀನು ಪಳದಿ ಅಂದ್ರೆ ಗೊತ್ತದಲ್ಲ, ಮೀನು ಪಳದಿ ಕಾರವಾರ ಜನರಿಗೆ ಅಂತ ದಿನಕರ ದೇಶ ಹಾಡು ಕಟ್ಟಿದ್ರು. ಮೀನು ಪಳದಿ ಯಂತ್ರಲ್ಲ ಮಾಡ್ತಿದ್ರು, ತಪ್ಪಲಿಯೊಳಗ ಮಡಿಕೆಯೊಳಗೆ ಮಾಡ್ತಿದ್ರು, ಅನ್ನ ಮಡಿಕೆಯೊಳಗೆ ಮಾಡ್ತಿದ್ರು, ಪ್ರತಿ ಒಂದು ಮಣ್ಣಿನ ಮಡಿಕೆಗಳು ಮಾಡಿದ್ರು. ನಮ್ಮ ಜೀವ ಎಷ್ಟು ಆರಾಮಾಗಿತ್ತು. ಈಗ ನಾವು ಒಳ್ಳೊಳ್ಳೆ ಬೆಳ್ಳಿ ಬೆಳ್ಳಿ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ವಿ. ಅಲ್ಯೂಮಿನಿಯಂ ಸ್ಟೀಲ್ ನಲ್ಲಿ ಮಾಡಿದ ಅಡಿಗೆ ಎಲ್ಲ ನಿಮಗೇನ್ ರಾತ್ರಿಗೆ ಇಲ್ಲಿ ಸುಡುಗು ಶುರು ಆಯ್ತು. ಆಗ ಮಡಿಕೆಯಲ್ಲಿ ಮಾಡಿದ್ ಎಷ್ಟು ಆರೋಗ್ಯಕರವಾಗಿತ್ತು. ನಮ್ಮ ಅಜ್ಜಿ ಈ ಅರಸಿನೆಲೆ ಅದರಲ್ಲಿ ಮೀನು ಇಟ್ಟು ಬೇಯಿಸ್ತಿತ್ತು. ಎಷ್ಟು ತಂಪಾದ ಆಹಾರ, ರುಚಿ ಮತ್ತೆ ಆ ಟೇಸ್ಟ್ ಬೇರೆ. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೇಕು. ಸಣ್ಣವರಿದ್ದಾಗ ಅಷ್ಟೊಂದು ಹೊಟ್ಟೆ ತುಂಬ ಊಟನ ಸಿಗ್ತಿರ್ಲಿಲ್ಲ ಅಂತ ಹೇಳ್ತಾರೆ, ನಿಮ್ಗೆ ಹಂಗೇನು ಇರ್ಲಿಲ್ಲ? ನಮ್ಗೆ ಹಂಗೆ ಇತ್ತು. ನಾವು ಸಣ್ಣಕ್ಕಿರ್ಬೇಕಾದ್ರೆ ಹೈಸ್ಕೂಲ್ ಹೋಗುವ ಬಡತನ ಇತ್ತು. ನಮ್ಮ ತಂದೆ ತಾಯಿ ಎಲ್ಲ ಸ್ವಲ್ಪ ಕಷ್ಟದಲ್ಲೇ ಜೀವನ ಸಾಗಿಸಿದ್ದಾರೆ. ಆದರೆ ನಾವು TCH ಮುಗಿಸಿದ ಮೇಲೆ ನಾವು ಸ್ವತಃ ದುಡಿದ್ವಲ್ಲ, ಮತ್ತೆ ನಮ್ಮ ಚಿಕ್ಕಪ್ಪನವರು ನಾವು ಡಿವೈಡ್ ಆದ್ಮೇಲೆ ಅವ್ರದವ್ರು ಮಾಡ್ಕೊಂಡ್ರು, ನಮ್ದನ್ನು ನಾವು ಮಾಡ್ಕೊಂಡ್ರು. ನಮ್ಮ ತಮ್ಮ ಇದ್ದ ಅವನು ಎಕ್ಸ್ಪರ್ಟ್ ಆದ, ಮತ್ತೆ ನಮ್ಮ ತಂಗಿಯರು ಎರಡು ಜನ ಎಲ್ಲ ಸತತ ದುಡಿದು. ಮೊದಲೇ ಒಂದು ಚಕ್ಕಡಿ ಗಾಡಿ ಭತ್ತ ಹೊಡೆಸ್ಕೊ ಬರ್ತಿದ್ವಿ. ನಾವು ಸ್ವಂತ ಬೇಯಿಸಿ ಚಕ್ಕಡಿ ಗಾಡಿ ಮೇಲೆ ತಕೊಂಡು ಹೊಡೆಸ್ಕೊ ಬರ್ತಿದ್ವಿ. ಆದ್ರೆ ನಾವು ದುಡಿಲಿಕ್ಕೆ ಶುರು ಮಾಡಿದ ಮೇಲೆ ಮೂರು ಚಕ್ಕಡಿ ಗಾಡಿಯನ್ನು ಹೊಡೆಸ್ಕೊ ಬಂದಿದ್ದೇವೆ ನೋಡಿ ಹೇಗೆ. ಮೊದ್ಲು ಎಷ್ಟು ದುಡಿದ್ರು ಎಷ್ಟು ಸಣ್ಣ ಕೆಳಮಟ್ಟದಲ್ಲಿ ಇತ್ತು ಕಷ್ಟ. ಆಮೇಲೆ ನಾವು ಸ್ವಂತ ದುಡಿದ ಮೇಲೆ ಅದ್ರ ಮೇಲೆ ಇರ್ತಾ ಇರ್ತಾ ಜಾಸ್ತಿ ಮಾಡ್ತಾ ಹೋದ. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಒಬ್ಬ ಹುಡುಗ ಅವ ಕೇಬಿಗೆ ಹೋಗ್ತಾನೆ, ಕಾಯಮಾಗಿಲ್ಲ. ಆದ್ರೂ ಈಗ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡ್ಬಂದ್ಕೊಂಡು ಇಲ್ಲೇ ಎಲ್ಲೋ ಬಲ್ಬ್ ತಗೊಂಡು ಹೋಗಿದ್ದಾನೆ ಪಂಚಾಯತ್ ಇದು ಈಗ ಚೌತಿ ಅಲ್ಲ. ಮತ್ತೆ ಹುಡುಗಿರು ಒಂದು PUC ಮಾಡ್ಕೊಂಡು ಮದ್ವೆ ಮಾಡಿಕೊಟ್ರು. ಇದು ಸಣ್ಣದು ಇಲ್ಲಿ ಬಂದಿತ್ತಲ್ಲ ಈಗ ಸಣ್ಣದು, ಅದು ಈಗ ಹೋದ ವರ್ಷ ಮದ್ವೆ ಮಾಡಿದ್ದಾನೆ. ಅದು SLC ಆಗಿತ್ತು, SLC ಮತ್ತೆ ಹೊಲಿಗೆ ಇದಾಗಿತ್ತು. ಒಂದು ಹಂತಕ್ಕೆ ಬಂದಿರ ಈಗ? ಒಂದು ಹಂತಕ್ಕೆ ಬಂದಿದ್ದೇವೆ. ಈ ಮನೆ ಇದ್ನಿಂಗೆಲ್ಲ ಮನೆ ಎಲ್ಲ ಕಟ್ಕೊಂಡು ಚಂದಾಗಿದೆ. ಖುಷಿ ಅಂದ್ರೆ ಖುಷಿ, ದುಃಖ ಅಂದ್ರೆ ದುಃಖ ಎರಡೂ ಇದೆ, ಸಮಾನ ಆಗಿ ಹಂಚಿಕೊಂಡೆ. ನಿಮ್ಮ ಕೃಷಿ ಬದುಕಿಗೆ ಎಲ್ಲ ಸಹಾಯ ಮಾಡೋರು ನಿಮ್ಮ ಮನೆಯವರು ಯುವತಿಗೂ ಕೂಡ ಸಹಾಯ ಮಾಡ್ತಾರೆ? ಸಹಾಯ ಮಾಡ್ತಾರೆ. ಬೇರೆ ಬೇರೆ ಊರಲ್ಲಿ ಮಂಡ್ಯದಿಂದ ಹಿಡ್ಕೊಂಡು ಅಂಕೋಲ ಕಾರವಾರ ಎಲ್ಲ ಕಡೆ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದೇನೆ ವಿಭಿನ್ನ ಜನರು. ಅಲ್ಲಿಂದ ನಾನು ಏನ್ ಮಾಡಿದ್ದೇನೆ, ಅಲ್ಲಿ ಯಾವ್ಯಾವ ಊರಿಗೆ ಹೋಗಿದ್ದೇನೋ ಅಲ್ಲಿ ನನಗೆ ಬೇಕಾದಂತ ಬೀಜ ತಕೊಂಡ್ಬಂದ್ಬಿಟ್ಟಿದ್ದೇನೆ. 64 ಅಂತ ಮಂಡ್ಯದಿಂದ ತಂದಿದೆ ಭತ್ತ. ಇಷ್ಟು ಶುದ್ಧ ಒಂದೊಂದು ಇಂಚ್ ಇಷ್ಟು ಉದ್ದ ಭತ್ತ. ಸುಮಾರು ಒಂದು 4-5 ವರ್ಷ ಮಾಡಿದೆ. ಎಲ್ಲರೂ ಖುಷಿ ಪಟ್ಟರು, ಭತ್ತ ರಾಶಿ ರಾಶಿನೇ ಬಿದ್ದೋಗ್ತದೆ. ಆದ್ರೆ ಊಟಕ್ಕೆ ಆಸರಿ ಅವುಗಳು, ಹಾಗೆ ಅದನ್ನು ಬಿಟ್ಟೆ. ಈಗ ಇಲ್ಲಿ ಕಾರವಾರಕ್ಕೆ ಹೋದೆ, ಅಲ್ಲಿ ಶಂಕರಪುನಾಮ ಅಂತ ಭತ್ತ ತಗೊಂಡ್ಬಂದೆ. ನಂಗೆ ಬೇಕು ಒಟ್ಟು ಕೃಷಿಕನಾಗಿ ಅವೆಲ್ಲ ನನಗೆ ಬೇಕು. ಹ್ಯಾಂಗ ಬರ್ತದೆ ನೋಡೋದು ಇದ್ರ ಈಗ ಇದ್ದಾರು. ಈಗ ಅವಾಗ ಹೇಳಿದ್ದನಲ್ಲ ಎರೆ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಹಾಕೋದು, ಅದು ಯಾರು ಹೇಳಿದ್ದಲ್ಲ, ನಾನೇ ಒಂದು ಹೀಗೆ ಮಾಡಿದ್ರೆ ಹೇಗೆ ಪ್ರಯೋಗ ಮಾಡಿದ್ದು. ಒಟ್ಟು ಶ್ರೀಮಂತ ಅನುಭವ ನಿಮ್ದಲ್ಲ, ಎಲ್ಲ ಕಡೆಯಿಂದ ಇನ್ನೊಬ್ಬರಿಗೆ ಹೇಳ್ಕೊಡೋದು ಹೀಗೆ ಮಾಡೋ ಚಲೋ ಆಗ್ತದೆ. ಲೈನ್ ಇಟ್ಟು ಹಾಕಿದ್ರೆ ಇಷ್ಟಿಷ್ಟು ಮರಿ ಬಿಡ್ತದೆ. ನಮ್ದು 20 ಮ್ಯಾಲೆ ಬಿಟ್ಟಿತ್ತಲ್ಲ, ನಿಮಗೆ ಹಾಕಿ ಬಿಡೋಕೆ ಹೋಗುದಿಲ್ಲ. ನೀವು ಲೈನ್ ಇಟ್ಟು ಹಾಕ್ತಾರೆ ಹೀಗೆ ನಡ್ತಾ ನಡ್ತಾ ಹೋಗ್ತಾರೆ. ದಾರ ಹಾಕೊಂಡು ಮಾಡಬೇಕು, ಇದಕ್ಕೆಲ್ಲ ಹೇಳ್ಕೊಡೋದೇ ಬೆಸ್ಟ್. ನಾನೇ ಒಬ್ಬನೇ ಮಾಡಬೇಕು, ಇನ್ನೊಬ್ಬರಿಗೆ ಊಟ ಮಾಡಿಕೊಡೋಕಿಲ್ಲ. ಆ ಇದೇ ಇಲ್ಲ ನಂದು, ವಿದ್ಯೆಯನ್ನ ಹಂಚಬೇಕು ಹಂಚಬೇಕು. ನನಗೆ ಹಾಗೆ ನಾನು TCH ಹೋಗ್ಬೇಕಾದ್ರೂ ಕೆಲವು ಮಕ್ಕಳಿಗೆ ಅವ್ರು ವಿದ್ಯೆ ಹೇಳ್ಕೊಡ್ಬೇಕಂತ ಹೇಳಿ ನಾನು TCH ಮಾಡಿದ್ದು. ಅದ್ರ ಕೊನೆಗೆ ಆಗ್ಲಿಲ್ಲ ಆಗಿತ್ತು, ಆಯ್ತು. ಆದ್ಮೇಲೆ 106 ಮಕ್ಕಳಿಗೆ ವಿದ್ಯಾದಾನ ಮಾಡಿದರು. ಆ ಖುಷಿ ಇದೆ. ಹೌದು, ನಾನು ಬಿಳ್ಗೊಡು ಸಂಭ್ರಮದ ದಿವಸ ಮಾತಾಡ್ಬೇಕಂದ್ರು, ಮಾತಾಡ್ಲಿಕ್ಕೆ ಆಗುದಿಲ್ಲ ಆ ದಿವಸ. ಆದ್ರೂ ಮಾತಾಡ್ದೆ ಅಂದ್ರೆ ನಾನು ಒಂದು ಕತೆ ಹೇಳ್ಬಿಟ್ಟೆ. ಹುಡುಗಿ ಹುಡುಕಣದ್ ಇಂತ ಹುಡುಗಿಯನ್ನ ಹುಡುಕೊಂಡಿದ್ದೆ, ಅದು ಕೊನೆಗೆ ಸಿಗ್ಲಿಲ್ಲ. ಆದ್ರೂ ಮಂಡ್ಯದಲ್ಲಿ ಸಿಕ್ತಲ್ಲ, ಹೀಗೆ ಸ್ವಲ್ಪ ಸ್ವಾರಸ್ಯಕರವಾಗಿ ಹೇಳಿ ಅವರೆಲ್ಲ ಖುಷಿ ಪಟ್ಟರು ಅಲ್ವಾ. ಹೌದು, ನನಗೂ ಖುಷಿ ಆಯ್ತು, ನಮಗೂ ಖುಷಿ ಆಯ್ತು ಇಷ್ಟೆಲ್ಲ ಮಾತಾಡಿದ್ದಕ್ಕೆ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಅಂಕೋಲಾದ ದೇವು ದಕ್ಕಪ್ಪ ಗುನ್ಗ, ಸಂದರ್ಶಕರು HB ರಾಮಡಗಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಥಿ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕಾ ಜೈವಿಕ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಎರೆಹುಳು ಸಾಕಾಣಿಕೆ ಮತ್ತು ಅದರ ಮಹತ್ವದ ಕುರಿತು ಅಂಕೋಲಾ ಬಾಸ್ಕೋಡ್ದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿರುವ VR ನಾಯ್ಕ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ VR ನಾಯ್ಕ ಅವರಿದ್ದಾರೆ. ಇವರು ಅಂಕೋಲಾ ತಾಲೂಕಿನಲ್ಲಿ ಇರತಕ್ಕಂತ ಬಾಸ್ಕೋಡ್ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎರೆಹುಳು ಸಾಕಾಣಿಕೆ ಮತ್ತು ಅದರ ಮಹತ್ವ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ನಾಯ್ಕ ಅವರು. ನಮಸ್ಕಾರ. ಎರೆಹುಳು ಸಾಕಾಣಿಕೆ ಯಾಕೆ ಮಾಡಬೇಕು ಅಂದ್ರೆ, ಈಗ ದನಗಳ ಸಾಕಾಣಿಕೆ ಕಡಿಮೆಯಾಗಿದೆ, ಬೇಗನೆ ಉತ್ಪತ್ತಿಯಾಗುವಂತ ಎರೆಹುಳು ಗೊಬ್ಬರ ಮಾಡುವುದು ರೈತರಿಗೆ ಒಂದು ಲಾಭದಾಯಕ ಮತ್ತು ಅನುಕೂಲ ಆಗ್ತದೆ ಅಂತ ಉದ್ದೇಶದಿಂದ ಮಾಡಬೇಕು. ಮತ್ತೆ ಸಗಣಿ ಗೊಬ್ಬರಕ್ಕೂ ಎರೆ ಗೊಬ್ಬರಕ್ಕೂ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಇರುತ್ತೆ? ಎರೆಹುಳು ಗೊಬ್ಬರದಲ್ಲಿ ಪೋಷಕಾಂಶಗಳು ಸರಿ ಪ್ರಮಾಣದಲ್ಲಿ ಇರ್ತದೆ, ಆದರೆ ಕೊಟ್ಟಿಗೆ ಗೊಬ್ಬರ ದನದ ಸಗಣಿಯಲ್ಲಿ ಜಾಸ್ತಿ ಇರುತ್ತೆ. ಆದರೆ ಇದು ಏನಾಗುತ್ತೆ, ದನದ ಸಾಗಾಣಿಕೆ ಎಲ್ಲವೂ ಕಡಿಮೆ ಆಗ್ತಾ ಬರೋದ್ರಿಂದ ಎರೆಹುಳು ಸಾಗಣೆ ಮಾಡಿಕೊಂಡು ಬೇಗನೆ ಗೊಬ್ಬರ ಉತ್ಪಾದನೆ ಮಾಡ್ಕೊಳಕ್ಕೆ ಚಲೋ ಆಗತ್ತೆ. ಅಂದ್ರೆ ಎರೆ ಗೊಬ್ಬರ ತಯಾರು ಮಾಡಬೇಕಾಯ್ತು ಅಂದ್ರೆ ಅವರಿಗೆ ಮನೆಯಲ್ಲಿ ದನಕರುಗಳ ಸಾಕಾಣಿಕೆ ಇರಲೇಬೇಕಾ? ದನಕರುಗಳ ಸಾಕಾಣಿಕೆ ಇಲ್ಲ, ಎರೆಹುಳು ಅಂದ್ರೆ ಈಗ ವೇಸ್ಟ್ ಅಂದ್ರೆ ಕಾಜು ಮತ್ತು ಮೊಳೆ ಕಬ್ಬಿಣದ ಒಂದು ಎರಡು ಪದಾರ್ಥ ಬಿಟ್ಟು ಮತ್ತೆಲ್ಲ ಪದಾರ್ಥಗಳನ್ನು ಅದರಲ್ಲಿ ತೊಟ್ಟಿಲಿ ಹಾಕ್ಬಹುದು. ಎರೆಹುಳು ತೊಟ್ಟಿಲಿ ಅದು 90 ಅದು ಎಲ್ಲವೂ ಮಾಡಿಕೊಂಡು 90 ಗೊಬ್ಬರ ಉತ್ಪಾದನೆ ಮಾಡುತ್ತದೆ. ಅದಲ್ಲದೆ ತನ್ನ ಸಂತತಿಯನ್ನು ಎರಡು ಪಟ್ಟ ಹೆಚ್ಚು ಮಾಡಿಕೊಂಡು ಬೆಳೀತದೆ. ಅದು ಸಾವಯವ ಪದಾರ್ಥ ಅಂತೇಳಿದ್ರೆ ಅಂದ್ರೆ ಕಬ್ಬಿಣ ಬೇಡ, ಗಾಜು ಬೇಡ, ಕಲ್ಲು ಬೇಡ, ಇಂಥವೆಲ್ಲ ಬಿಟ್ಟು ವೇಸ್ಟ್ ತರಕಾರಿ ಮನೆಯಲ್ಲಿರುವಂತಹ ತರಕಾರಿ ವೇಸ್ಟ್ ಅನ್ನು ಹಾಕ್ಬೋದು. ಅದೇನು ಸ್ವಲ್ಪ ಇರುತ್ತೆ, ಆದರೆ ಹೆಚ್ಚು ಈಗ ಮೇವು ಕೆಡುವಂತ ಮೇವು ಆಗಿರ್ಬೋದು ಅಥವಾ ಕೆಟ್ಟಂತದ್ದು ಇರ್ಬೋದು, ಸಾವಯವ ಉಳಿಕೆ ಇರ್ಬೋದು, ಗರಿ ಇರ್ಬೋದು, ಮೊಟ್ಟೆ ಇರ್ಬೋದು, ಇಂಥವೆಲ್ಲಾನು ಹಾಕೋದು ಹಾಕೋಬಹುದು. ದನ ಸಾಕಾಣಿಕೆ ಅವರು ಅವರಿಗೆ ಇನ್ನು ಹೆಚ್ಚಿನ ಅನುಕೂಲ ಆಗ್ತದೆ ಅದ್ರ ಅದರಿಂದ ಮಾಡೋದ್ರಿಂದ ಅಂದ್ರೆ ದನ ಸೆಗಣಿನು ಅದಕ್ಕೊಳಗೆ ಮಿಗ ಹಾಕ್ಬೋದು, ಗಂಜಲ ಇದನ್ನ ಹಾಕ್ಬೋದು, ಕಸಕಡ್ಡಿ ಕೊಟ್ಟಿಗೆದು, ಅದರಿಂದ ರೈತರಿಗೆ ಅನುಕೂಲ ಹೆಚ್ಚಿನ ಅನುಕೂಲ ಆಗುತ್ತೆ. ಈಗ ತೊಟ್ಟಿಯಲ್ಲಿ ಬರೀ ಸಾವಯವ ಪದಾರ್ಥ ಹಾಕಿದ್ರೆ ಸಾಕು, ಒಂದ್ ಸ್ವಲ್ಪ ಗಂಜಲ ಅಥವಾ ಸಗಣಿ ಮೊದಲಿಗೆ ಎಲ್ಲವೂ ಗಂಜಲ ಸಾವಯವ ಪದಾರ್ಥ ಹಸಿ ತರ್ಕು ಇವೆಲ್ಲ ಹಾಕೊಂಡು ನಂತರ ಅದರಲ್ಲಿ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಎಲ್ಲ ಹಾಕೊಂಡು ಅದನ್ನ ಹುಳವನ್ನು ಬಿಡಬೇಕಾಗ್ತದೆ. ಈಗ ಎರೆ ಗುಂಡಿ ಹಿಂಗೆ ಇರಬೇಕು ಅಂದ್ರೆ ಭೂಮಿಕ್ಕಿಂತ ಎತ್ತರ ಅಥವಾ ಭೂಮಿ ಒಳಗ ಅದಕ್ಕೊಂದು ಸೈಜ್ ಇದೆ, 15 ಫುಟ್ ಉದ್ದ 3 ಫುಟ್ ಆದ್ರೆ ಆಗ ಎತ್ತರ ಮಾತ್ರ 3 ಫುಟ್ ಇರಬೇಕು, ಯಾಕಂದ್ರೆ ಅದು 3 ಫುಟ್ ಒಳಗೆ ತನ್ನ ಆಕ್ಟಿವಿಟೀಸ್ ಅನ್ನು ಮಾಡುತ್ತೆ. ಉದ್ದ ಎಷ್ಟು ಬೇಕಾದ್ರೂ ಮಾಡಬಹುದು, ಎತ್ತರ ಮಾತ್ರ 3 ಫುಟ್ ಮಾಡಬಹುದು. ಭೂಮಿ ಒಳಗಿರಬಾರ್ದು, ಭೂಮಿ ಮೇಲ್ಗಡೆನೆ ಇರಬೇಕು. ಕಡೆಗೆ ಈ ಹುಳ ಅದಕ್ಕೆ ಕೋಳಿ ಈ ಕೆಂಪಿರುವೆ ಇದ್ರ ಇದ್ರ ಸಲುವಾಗಿ ಸ್ವಲ್ಪ ಕಾಳಜಿಯಿಂದ ವಹಿಸಬೇಕಾಗುತ್ತೆ. ಈಗ ನಾವು ಗುಂಡಿ ತುಂಬಬೇಕು ಅಂತ ಅಂದಾಗ ಏನೇನ್ ಕಾಳಜಿ? ಗುಂಡಿ ತುಂಬಬೇಕಾದ್ರೆ ಫಸ್ಟಿಗೆ ತರ್ಕ ಹಾಕ್ಬೇಕು, ಆಮೇಲೆ ಅದ್ರ ಮೇಲೆ ಸೆಗಣಿ ಹಾಕ್ಬೇಕು, ಪದರ ಪದರವಾಗಿ ಮಾಡಿಕೊಂಡು ಅದ್ರ ಮೇಲೆ ಎರೆಹುಳ ಬಿಟ್ಟು ನಂತರ ಇನ್ನೊಂದು ಪದರ ಹಾಕೊಂಡು ಇಟ್ಟರೆ ಒಳ್ಳೆ ಗೊಬ್ಬರ ಉತ್ಪಾದನೆ ಆಗುತ್ತೆ. ತೊಟ್ಟಿಯನ್ನು ಕಟ್ಟಬೇಕಾದ್ರೆ ಸೈಡಿಗೆ ನೀರನ್ನ ಹಾಕ್ಲಿಕ್ಕೆ ಒಂದು ಇದನ್ನು ಮಾಡ್ಕೊಬೇಕು, ತಂಪಾಗಿ ಸೈಡಿಗೆ, ಅಂದ್ರೆ ಅಲ್ಲಿ ಇರುವೆ ಹತ್ತಬಾರ್ದು, ಆ ತೊಟ್ಟಿ ಮೇಲೆ ಇರುವೆಗಳು ಕೆಂಪಿರುವೆ ಹತ್ತಬಾರ್ದು ಅನ್ನೋ ಉದ್ದೇಶದಿಂದ ಮಾಡಬೇಕು. ಅಂದ್ರೆ ಸುತ್ತ ಕಡೆ ಒಂದು ಸಿಮೆಂಟ್ ಮಾಡ್ಕೊಂಡು ಮಾಡಬೇಕು, ಅಲ್ಲಿ ನೀರು ನಿಲ್ಲಿಸ್ಬಿಡ್ಬೇಕು. ಅದರಿಂದ ಇರುವೆ ಬಿರುವೆ ಮೇಲ್ಗಡೆ ಹತ್ತಲ್ಲ, ಆವಾಗ ಇದು ಇರುವೆ ಎಲ್ಲ ಹತ್ತು ಬಿಟ್ರೆ ಅಂದ್ರೆ ಇದು ಹುಳಗಳ ಇದಾಗತ್ತೆ. ಈಗ ನಾವು ಎರೆಹುಳವನ್ನು ಬಿಡ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಗುಂಡಿ ತುಂಬತೀವಲ್ಲ, ತುಂಬಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಉಪಚಾರ ಮಾಡಬೇಕು, ಒಂದ್ ತಂಪಾಗಿಡಬೇಕು, ಒಂದ್ ಸ್ವಲ್ಪ ಮೃದು ಆಗ್ಬೇಕು. ಮೃದು ನೀರನ್ನ ಚಿಮ್ಸ್ತೇ ಇರ್ಬೇಕು, ನೀರನ್ನ ಚಿಮ್ಸ್ತೇ ದಿನಾಲು ನೀರನ್ನ ಚಿಮ್ಸ್ತೇ ಇರ್ಬೇಕ್ರೆ. ನೀರನ್ನ ಹೆಚ್ಚು ಪ್ರಮಾಣದಲ್ಲಿ ಹಾಕುವಂತದಲ್ಲ, ಹಸಿ ಇರುವಂತ ಅಷ್ಟೇ, ಹೆಚ್ಚು ಪ್ರಮಾಣ ತೇವಾಂಶ ಇರಬೇಕು. ನೀರು ನಿಲ್ಬಾರ್ದು, ನೀರ್ ನಿಲ್ಬಾರ್ದು, ತೇವಾಂಶ ಇದಕ್ಕೆ ಉಳಿಬೇಕು. ತೀರ ಕಡಿಮೆನೂ ಆಗ್ಬಾರ್ದು, ಕಷ್ಟ ಆಗುತ್ತೆ. ಅದಕ್ಕೆ ಒಂದು ನೆರಳು ಪರದೇನೋ ಹಾಕ್ಬಹುದು ಮಳೆಗಾಲದಲ್ಲಿ, ಮತ್ತೆ ಬೇಸಿಗೆಯಲ್ಲಿ ಒಂದು ಮೇಲ್ಗಡೆ ಒಂದು ತಗಡು ಇದು ಅಥವಾ ನಿಮ್ಮ ಮಡ್ಲಿನ ಚಪ್ರ ಇಂಥದ್ ಹಾಕ್ಬಹುದು, ಹಾಕ್ಲೇಬೇಕು. ಯಾಕಂದ್ರೆ ಅದು ತಂಪಲ್ಲಿ ಕೆಲಸ ಮಾಡುತ್ತೆ. ಮತ್ತೆ ಕೆಲವೊಂದ್ಸಲ ತಾಳ್ಪಾಲು ಹಚ್ಚೋದು ಹಂಗೆಲ್ಲ ಮಾಡ್ತಾರೆ, ಅದು ಸರಿ ಹೋಗೋದು ಇಲ್ಲ. ಮೇಲ್ಗಡೆನೆ ಒಂದು ತಂಪು ವ್ಯವಸ್ಥೆ ಮಾಡಬೇಕು, ಒಂದು ಚಪ್ರ ಹಾಕೋದು, ಚಪ್ಪರದ ಕೆಳಗಡೆ ನಾವು ಅಂದ್ರೆ ಒಂದು ತಂಪಾದ ವಾತಾವರಣದಲ್ಲಿ ಎರೆಹುಳುಗಳು ಸರಿಯಾಗಿ ಕೆಲಸ ಮಾಡ್ತಾವೆ ಅಲ್ಲ. ಹೌದು. ಹೀಗೆ ಎಷ್ಟು ದಿನ ಮಾಡೋದು ತೊಟ್ಟಿಯೊಳಗೆ? ಎಷ್ಟು ದಿನ ಇರ್ತದೆ ತೊಟ್ಟಿಯೊಳಗೆ? 90 ದಿವಸದೊಳಗೆ ತನ್ನ ಗೊಬ್ಬರವನ್ನು ಮಾಡ್ತದೆ ಅದು. ಅದೇ ಅದಕ್ಕೆ ಏನಂತಾರೆ, ಜೋಡಿ ತೊಟ್ಟಿಯನ್ನ ಮಾಡಬೇಕು. ಜೋಡಿ ತೊಟ್ಟಿ ಮಾಡಿದ್ಮೇಲೆ ಗೊಬ್ಬರವನ್ನು ತಗೊಂಡು ಗೊಬ್ಬರ ಎಲ್ಲ ತೆಗೆದು ಜಾಲರಿ ಮೂಲಕ ಗೊಬ್ಬರ ತೆಗೆದು ಆ ಹುಳ ಮತ್ತು ಮೊಟ್ಟೆ ಬಿಟ್ಟೆ ಎಲ್ಲವನ್ನು ಪಕ್ಕದ ತೊಟ್ಟಿಯಲ್ಲಿ ನೀವು ಇಲ್ಲಿ ಪಕ್ಕದ ತೊಟ್ಟಿಯಲ್ಲೂ ನೀವು ಇನ್ನೊಂದು ಮಾಡಿ ಅದನ್ನ ಈ ಹುಳವನ್ನ ಸ್ವಲ್ಪ ಸಣ್ಣ ಸಣ್ಣ ಹುಳವನ್ನೆಲ್ಲ ಈ ತೊಟ್ಟಿಗೆ ಬಿಟ್ಟು ಬರೀ ಗೊಬ್ಬರವನ್ನಷ್ಟೇ ತಗೋಬೇಕು. ಅದಕ್ಕೆ ಜೋಡಿ ತೊಟ್ಟಿ ಮಾಡೋದು ಅನುಕೂಲ. ಅಂದ್ರೆ ಜೋಡಿ ತೊಟ್ಟಿ ಮಾಡೋದ್ರಿಂದ ಇಲ್ಲಿ ಏನ್ ಸರಿಯಾಗಿ ಕಳಿಲಾರ್ದನ್ನ ಅಲ್ಲ, ಇಲ್ಲಿ ಹುಳ ಈ ಗೊಬ್ಬರ ತೆಗಿಬೇಕಂದ್ರು ಅದರಲ್ಲಿ ಹುಳ ಬೆಳೆ ಎಲ್ಲ ಇರ್ತದೆ, ಅದನ್ನ ಈ ಬರಿ ತೊಟ್ಟಿಗೆ ಹಾಕಿ ನಂತರ ಈ ಗೊಬ್ಬರವನ್ನು ತಗೋಬೇಕು. ಅಂದ್ರೆ ನಾವು ಕಟಾವ್ ಮಾಡುವಂತ ಸಂದರ್ಭದೊಳಗು ಇನ್ನೊಂದು ಖಾಲಿ ಇರಬೇಕು, ಖಾಲಿ ಇರ್ಬೇಕು. ಮತ್ತೆ ಅರ್ಧಮರ್ಧ ಕಳಿತಿದ್ದನ್ನ ಗೊಬ್ಬರ ಆಗ್ಲಾರ್ದನ್ನು ಕೂಡ ಹಾಕ್ಬೋದು, ಕೆಲವೊಂದು ಕಳಿಯಲ್ಲ ಅದನ್ನ ಅಲ್ಲಿ ಆ ತೊಟ್ಟಿಗೆ ಶಿಫ್ಟ್ ಮಾಡುದು. ಇನ್ನೊಂದು ಎರೆ ಜಲ ಬರುತ್ತಲ್ಲಿ, ಎರೆ ಜಲ ಬರುತ್ತೆ. ಎರೆ ಜಲಕ್ಕೆ ಒಂದು ಕಿಂಡಿ ಟೈಪ್ ಮಾಡಿ ತೊಟ್ಟಿಗೆ ಒಂದು ಪೈಪ್ ಮುಖಾಂತರ ಮಾಡಿ ಅದನ್ನ ಬರೀ ನೀರು ಹಾಕದಂತ ನೀರು, ತೇವಾಂಶಕ್ಕೆ ಹಾಕದಂತ ನೀರು ಮತ್ತೆ ಅದರ ಮೇಲಿರುವಂತ ರಸವನ್ನ ಎಲ್ಲ ಸೇರಿಸಿ ಅದು ಈ ಪೈಪ್ ಮುಖಾಂತರ ಅದು ಜಲ ಎರೆ ಜಲ ಮಾಡಿ ಅದನ್ನ ನಿಮ್ಮ ಗಿಡಕ್ಕೆ ಎಲ್ಲ ಸಿಂಪಡಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಅದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚಿರ್ತದೆ. ಹೌದು. ತರಕಾರಿಗೆ ಅಂತದ್ದು ಒಳ್ಳೇದಾಗತ್ತೆ. ಸ್ವಲ್ಪ ಶ್ರಮ ಇದೆ ಸರ್, ಶ್ರಮ ಪಡಬೇಕಾಗತ್ತೆ. ಶ್ರಮ ಏನು? ಶ್ರಮ ಅಂದ್ರೆ ಇದೇ ಶ್ರಮ, ಅಷ್ಟು ತೊಟ್ಟಿಯನ್ನು ದಿನಾಲೂ ಒಂದ್ಸಲ ಮಾಡಬೇಕು, ದಿನಾಲೂ ನೋಡ್ತಿರ್ಬೇಕು ಹುಳ ಹುಡ್ಪಡಿ ಆದ್ರೂ ಬಂದಿದ್ಯಾ ಏನಾದ್ರು ಅನ್ಕೊಂಡು. ಒಬ್ರು ಮಹಿಳೆ ಮನೆಯಲ್ಲಿ ಇರುವಂತ ಅಜ್ಜಿನ ಕೂಡ ಮಾಡಬಹುದು, ಮಹಿಳೆಯರು ಮಾಡಬಹುದು. ಎಷ್ಟು ಉತ್ಪಾದನೆ ಆಗತ್ತೆ ನೀವು ಹೇಳಿದಂಗ ಅಷ್ಟು ಸೈಜ್? 90 ದಿವಸಕ್ಕೆ ಒಂದು 4-5 ಕ್ವಿಂಟಲ್ ತೆಗಿಬಹುದು ಸಣ್ಣ ತೊಟ್ಟಿಲಿ. 4-5 ಕ್ವಿಂಟಲ್ ಇದು ಒಂದು ಎಕರೆಗೆ ಸಾಕಾಗುತ್ತೆ? ಎಕರೆಗೆ ಸಾಕಾಗುತ್ತೆ. ಅದ್ರ ಸಂಗಡ ಕಾಂಪೋಸ್ಟ್ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಬೇಕು, ಅನುಕೂಲ ಆಗುತ್ತೆ, ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಈಗ ನಾವು ಗದ್ದೆಗೆ ಹಾಕ್ತೀವಿ, ತೋಟಕ್ಕೆ ಹಾಕ್ತೀವಿ ಅಥವಾ

ಸಚಿವ